ಭಾಗಿಯಾಗಿದ್ದವು. ಸುಮಾರು 15,000 ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು, ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ, ಈ ಕುರಿತು ಆರೂರು ಮಂಜುನಾಥ್ ರಾವ್ ಅವರೊಂದಿಗಿನ ಸಂದರ್ಶನ. ಕೇಳುಗರೆ, ಆರೋಗ್ಯವೇ ಭಾಗ್ಯ ಎನ್ನುವಂತಹ ಮಾತನ್ನ ನಾವೆಲ್ಲ ಕೇಳಿದ್ದೇವೆ. ಇದರ ಜೊತೆಗೆ ಆರೋಗ್ಯವನ್ನಂತೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತು ಕೂಡ ಅಷ್ಟೇ ನಿಜವಾದ್ದು. ಹಾಗಿದ್ರೆ ನಾವು ಆರೋಗ್ಯವಾಗಿ ಇರಬೇಕಾಗಿದ್ರೆ ಏನ್ ಮಾಡಬೇಕು? ನಾವು ತಿನ್ನುವಂತಹ ಆಹಾರ ಹೇಗಿರಬೇಕು? ಆಹಾರದಿಂದ ಆರೋಗ್ಯ ಹೇಗೆ ಸಾಧ್ಯ? ಈ ವಿಚಾರವಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಚೇರ್ಕಾಡಿಯ ಆರೂರು ಮಂಜುನಾಥ್ ರಾವ್ ಅವರು ಇದ್ದಾರೆ. ಮೊದಲಿಗೆ ನಾವು ತಿನ್ನುವಂತಹ ಆಹಾರಕ್ಕೂ ನಮ್ಮ ಆರೋಗ್ಯ ಯಾವ ರೀತಿಯ ಸಂಬಂಧ ಇದೆ ಅಂತ ಹೇಳ್ತೀರಾ? ನಮಗೆ 90% ಕಾಯಿಲೆ ನಾವು ತಿನ್ನುವ ಆಹಾರ ಮತ್ತು ಪರಿಸರ, ಇದು ನಮ್ಗೆ ಗೊತ್ತಿಲ್ಲ. ಆಕ್ಚುಲಿ ನಮಗೆ ಜನರು ಬಹಳ ತಿಳ್ಕೊಡಿದ್ದಾರೆ, ನಮಗೆ ಹಣ ಇದ್ದು ಬಿಟ್ರೆ ನಾವು ಎಂತ ಬೇಕಾದ್ರೆ ಮಾಡಬಹುದು, ನಮಗೆ ಕಾಯಿಲೆ ಬಾರ್ದಾಗ ನೋಡ್ಕೊಳ್ಳಿ ಕೂಡ ಆಸ್ಪತ್ರೆ ಇದಾವೆ, ಡಾಕ್ಟರ್ ಇದಾರೆ, ಎಲ್ಲ ಇದಾರೆ. ಸೊ ನಮಗೆ ನಮ್ಮ ಕೆಲಸ ಅಂದರೆ ಹಣ ಗಳಿಸೋದು ಮತ್ತು ಅದನ್ನು ಖರ್ಚು ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಆದರೆ ಆರೋಗ್ಯ ನಮಗೆ ಎಲ್ಲದಕ್ಕೂ ಮುಖ್ಯ. ನೀವೇನೇ ಕೆಲಸ ಮಾಡಿ ಆರೋಗ್ಯ ಇಲ್ಲ ಅಂದರೆ ನಿಮಗೆ ಬದುಕಲಿಕ್ಕೆ, ಸುಖದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟದಿಂದ ಬದುಕಬಹುದು, ಸುಖದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಮನೆಯ ಸುತ್ತ ಇರುವ ವನಸ್ಪತಿಗಳು, ಇದು ನಮಗೆ ಗೊತ್ತಿರಬೇಕು. ಆ್ಯಕ್ಚುಲಿ ನಾವು ಅದರ ಬಗ್ಗೆ ಗಮನವೇ ಕೊಡೋದಿಲ್ಲ. ದೊಡ್ಡ ದೊಡ್ಡ ಮನೆ ಕಟ್ಕೊಳ್ತೀವಿ, ಇಡೀ ಕಾಂಪೌಂಡ್ ತುಂಬ ಅಂತದ್ದು ಇಂಟರ್ಲಾಕ್ ಹಾಕೊಂಡು ಅಲ್ಲಿ ಏನೂ ಇಲ್ಲದಾಗೆ, ಅಂದರೆ ಒಂದು ಕಸ ಕಡ್ಡಿ ಇರಬಾರ್ದು, ಆ ನಮೂನೆ ನೀರು ಕೂಡ ಅಲ್ಲ, ಅದು ಆ ನಮೂನೆ ಮಾಡಿ ಆ ವಾತಾವರಣ, ಕೃತಕ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ. ಮತ್ತೆ ಕಾಯಿಲೆ ಬಂತು ಅಂತ ಹೇಳ್ಕೊಂಡು ಒದ್ದಾಡ್ತಾ ಇರ್ತೀವಿ, ಯಾವ ಆಸ್ಪತ್ರೆ, ಯಾವ ಡಾಕ್ಟ್ರು, ಯಾವುದು ಸ್ಪೆಷಲಿಸ್ಟ್ ಡಾಕ್ಟ್ರು, ಇದೆಲ್ಲ ನೋಡ್ತಿದ್ದೀವಿ. ಇದೆಲ್ಲ ಚೈನ್ ಹಣ ಗಳಿಸೋ ಒಂದು ತಂತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ದುಷ್ಟಚಕ್ರ ಅಂತ ಹೇಳ್ತೀವಿ ನಾವು. ಆಸ್ಪತ್ರೆಗಳು, ವೈದ್ಯರಾಯಿತು, ವಿಮಾ ಕಂಪನಿ ಆಯಿತು, ಔಷಧ ತಯಾರಕರು, ಇದಕ್ಕೆ ಸುಮ್ಮನೆ ನಾವು ಅಂದರೆ ನಮಗೆ ಅಲ್ಲಿ ಹೋಗದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ತಿನ್ನುವ ಆಹಾರದಲ್ಲಿ ಅದನ್ನು ಗಮನಿಸಿದ್ರೆ ಸಾಕು. ನಾವು ಬಹುಶಃ ಇದರ ಬಗ್ಗೆ ತಿಳ್ಕೊಳ್ಬೇಕು. ಈಗ ದೃಷ್ಟಿಯಲ್ಲಿ ಆರೋಗ್ಯ ಅನ್ನುವಂಥದ್ದು ಏನು? ನಮಗೆ ಆರೋಗ್ಯ ಮನುಷ್ಯನಿಗೆ ಕಾಯಿಲೆ ಇಲ್ಲ ಅಂದರೆ ರೋಗರಹಿತ ಸ್ಥಿತಿ ಅಂತ ಹೇಳುವಂಥದ್ದು ಕಾಲ್ಪನಿಕ. ನಮಗೆ ಅದಕ್ಕೆ ರೋಗ ಬರ್ತದೆ, ಆದರೆ ನಾವು ಅದಕ್ಕೀಗ ಬೇರೆ ಬೇರೆ ರೀತಿಯ ಮಾಪನಗಳಿದ್ದಾವೆ ವೈದ್ಯಕೀಯದಲ್ಲಿ. ಬಿ ಪಿ ಇಷ್ಟಿದ್ರೆ ನಾರ್ಮಲ್ಲು, ಅಥವಾ ಬ್ಲಡ್ ಶುಗರ್ ಲೆವೆಲ್ ಇಷ್ಟಿದ್ರೆ ನಾರ್ಮಲ್ಲು ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಡ್ತಾರೆ. ಆದರೆ ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಒಬ್ಬೊಬ್ಬರ ದೇಹ ಸ್ಥಿತಿ ಒಂದೊಂದಿರ್ತದೆ. ಅವರಿಗೆ ಒಬ್ಬರಿಗೆ ಬ್ಲಡ್ ಶುಗರು ಲೆವೆಲ್ ಹೆಚ್ಚಿಗೆ ಇದ್ರೂ ಕೂಡ ಆರೋಗ್ಯದಲ್ಲಿರ್ತಾರೆ, ಕೆಲವರು ಕಮ್ಮಿ ಇದ್ರೂ ಕೂಡ ಅನಾರೋಗ್ಯ ಪಡ್ತಾರೆ. ಸೊ ಇದಕ್ಕೆ ರೋಗರಹಿತ ಸ್ಥಿತಿ ಅಂತ ನಾವು ಹೋಗಿ ಹೋಗಿ ಅಲ್ಲಿ ಕಾಲಕಾಲ ರುಟೀನ್ ಚೆಕಪ್ ಅಂತ ನನಗೆ ಬಹಳ ಇದಾವೆ. ನನಗೀಗ ನನಗೆ ಏನಂತಂದ್ರೆ ಕಾಯಿಲೆಯ ಹುಡುಕಾಟ ಇದೀಗ. ನಾವೇನೀಗ ಒಂದು ಹೊಸ ಹೊಸ ತಂತ್ರಜ್ಞಾನದಲ್ಲಿ ಕಾಯಿಲೆ ಹುಡುಕಾಟ ಮಾಡ್ತಿದ್ವಿ. ನಮಗೆ ಆರೋಗ್ಯ ಅಂತ ಹೋಗಿ ಕೇಳಿದ್ರೆ ನಮಗೆ ಇದು ಕಾಯಿಲೆ ಉಂಟಾ, ಅದು ಕಾಯಿಲೆ ಉಂಟಾ ಚೆಕ್ ಮಾಡಿ, ಮತ್ತೆ ರುಟೀನ್ ಚೆಕಪ್ ಮಾಡಬೇಕು ಅಂತ ಈಗ ಆಸ್ಪತ್ರೆಗಳು, ವೈದ್ಯರು ಇವರೆಲ್ಲ ಬಹಳ ಕಷ್ಟಪಡ್ತಿದ್ದಾರೆ ಅವ್ರನ್ನ ಆರೋಗ್ಯ ಇಡಬೇಕು ಅಂತ. ಒಂದು ಸಲ ನಿಮಗೆ ಆ ಮಾಪನಗಳಲ್ಲಿ ಏನಾದರೂ ತಪ್ಪು ಇದರಿಂದ, ಅಥವಾ ನಿಮಗೆ ಆರೋಗ್ಯ ಅದು ಒಂದು ಸ್ಟ್ಯಾಂಡರ್ಡ್ ಅಂತಿಲ್ಲ. ನೀವು ಕೊಟ್ಬಿಟ್ರೆ ಅವರಿಗೆ ನಿಮ್ಗೆ ಹೆಸರು ಹೇಳಿಬಿಟ್ರೆ ಸಾಕು, ಅರ್ಧ ಸತ್ತಾಗಿ ಜನ. ಕಾಯಿಲೆ ಹೆಸರು ಕೇಳಿದ್ರೆ ಸಾಕು, ಜನ ಅರ್ಧ ಸಾಯ್ತಾರೆ. ಆಮೇಲೆ ಕಾಯಿಲೆ ಉಂಟಂತ ಕೂಡ ಅದಕ್ಕೆ ಔಷಧಿ, ಬೇರೆ ಬೇರೆ ನಮೂನೆ ಔಷಧಿಗಳು ಅವರದ್ದು ಹೋರಾಟ ಶುರು ಆಗ್ತದೆ. ಆ ಹೋರಾಟದ ಕೆಲವರು ನಿರೋಗಿಗಳು ರೋಗಿಗಳಾಗೋ ಚಾನ್ಸಸ್ ಬಹಳ ಇದೆ. ಸಾಮಾನ್ಯವಾಗಿ ಅಂದ ತಕ್ಷಣ ನಾವು ಹೇಳ್ತೀವಿ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸ್ಥಿಮಿತದಲ್ಲಿ ಇರುವಂತಹ, ಕರೆಕ್ಟ್. ಹೌದು, ಇದರಲ್ಲಿ ಉಂಟಾಗುವಂತಹ ಏರುಪೇರಿಗೆ ಏನ್ ಕಾರಣ? ಇಲ್ಲ, ನಮ್ಗೆ ಶರೀರ ಶ್ರಮ ಮಾಡಿದ್ರೆ ಬಹುಶಃ ನಮಗೆ ಶಾರೀರಿಕವಾಗಿ ನಾವು ಸರಿಯಾಗಿರ್ತೀವಿ. ಇನ್ನು ಮಾನಸಿಕವಾಗಿ ನಮಗೆ ನಕಾರಾತ್ಮಕ ಚಿಂತನೆಗಳಿದೆ, ಷಡ್ವೈರಿಗಳು ಅಂತ ಹೇಳ್ತೀವಿ, ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲ ಇದೆ. ಇದು ಇಲ್ಲದಿದ್ರೆ ನಮಗೆ ಶರೀರ ಶ್ರಮ ಮತ್ತೆ ಪ್ರೀತಿ, ಆರೋಗ್ಯದ ಸ್ಥಿತಿ ಅಂತ ಹೇಳಿದ್ರೆ ಶರೀರ ಶ್ರಮ ಮತ್ತೆ ಪ್ರೀತಿ. ನಮಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದು ಶ್ರದ್ಧೆಯಿಂದ ಮಾಡಿದರೆ ಶರೀರಕ್ಕೆ ಅಗತ್ಯವಿರುವಷ್ಟು ಆಹಾರ ನಾವು ಸೇವಿಸ್ತೀವಿ, ಅನಗತ್ಯ ಆಹಾರ ನಾವು ಸೇವಿಸುವುದಿಲ್ಲ. ಆಮೇಲೆ ಉತ್ತಮ ನಿದ್ರೆ ಬರ್ತದೆ, ನಿಮಗೆ ಶರೀರ ಶ್ರಮ ಆಯ್ತಂದ್ರೆ ಉತ್ತಮ ನಿದ್ರೆ ಬರ್ತದೆ, ವಿಸರ್ಜನೆ ಕ್ರಿಯೆ ಸಮಸ್ಥಿತಿಯಲ್ಲಿರ್ತದೆ. ಇದರಿಂದ ಶಾರೀರಿಕ ಕಾಯಿಲೆ ನಮಗೆ ಕಾಡೋದಿಲ್ಲ. ಇದು ಮನಸ್ಸಿನಲ್ಲಿ ನಾನು ಹೇಳಿದಾಗೆ ನಕಾರಾತ್ಮಕ ಚಿಂತೆಗಳು ಇರಬಾರ್ದು. ಇದು ಮಾನಸಿಕ ಮತ್ತೆ ಶಾರೀರಿಕ ಆರೋಗ್ಯ ಒಂದಕ್ಕೊಂದು ಲಿಂಕು. ನೀವು ಮಾನಸಿಕವಾಗಿ ಸೋತು ಹೋಗ್ಬಿಟ್ರೆ, ಕುಗ್ಗಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಶರೀರದಲ್ಲಿ ಇದಾಗ್ತದೆ, ನಿಮಗೆ ಕಾಯಿಲೆ ಬರಲಿಕ್ಕೆ ಶುರು ಆಗ್ತದೆ, ಬೇರೆ ಬೇರೆ ರೋಗಗಳು ನಿಮ್ಮನ್ನು ಕಾಡ್ತವೆ. ಸೊ ಅದಕ್ಕಾಗಿ ನಮಗೆ ಇದು ಮಾನಸಿಕ ಅಂದ್ರೆ ನಾವು ಇದ್ದದ್ರಲ್ಲಿ ತೃಪ್ತಿ ಪಡೋದು, ನಾವು ಪಡೋದಿಲ್ಲ. ಈಗ ಕೊರಕ್ತಿರ್ತೀವಿ, ನಮ್ಮಲ್ಲಿ ನಾವೆಲ್ಲ ಹೇಳ್ತೀವಿ ಒಂದು ಅಲೆಮಾರಿಗಳು ಅದು ಇರಬಾರ್ದು. ಆಕ್ಚುಲಿ ಇದು ನಮಗೆ ಆರೋಗ್ಯಕ್ಕೆ ಬಹಳ ಕೆಟ್ಟದ್ದು. ಅಲೆಮಾರಿಗಳು ತಿರುಗುದು, ಅದು ಅನಗತ್ಯ ತಿರುಗುದು, ನಾವು ಎಲ್ಲೆಲ್ಲೋ ಹೋಗುದು, ಕಾಲು ಇಡ್ಸ್ಕೊಂಡು ವಾಪಸ್ ಬರ್ತೀವಿ. ಸೊ ನಾವು ಇದ್ದಲ್ಲಿ ತೃಪ್ತಿ ಪಡುವ ಒಂದು ಇರಬೇಕು, ನಿಸರ್ಗ ನಮಗೆ ನಿಸರ್ಗ ಇದಾಗಬೇಕು, ಎಂಥದ್ದು ಮಾದರಿ ಆಗಬೇಕು. 20 ಲಕ್ಷ ಜೀವಿಗಳಿದಾವೆ ಅಂತ ಲೆಕ್ಕ ಈ ಪ್ರಪಂಚದಲ್ಲಿ. 20 ಲಕ್ಷ ಜೀವಿಗಳಿಗೆ ಯಾರು ಡಾಕ್ಟರ್ ಇಲ್ಲ, ವಕೀಲರಿಲ್ಲ, ಯಾರು ಇಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ, ನೆಮ್ಮದಿಂದ ಬರ್ತಿದ್ದಾವೆ. ಹಣ ಬೇಡ, ಏನು ಬೇಡ ಅವಕ್ಕೆ. ಬಟ್ ನಾವು ಎಲ್ಲ ಇಟ್ಕೊಂಡಿದ್ದೀವಿ, ಎಷ್ಟು ಸುಖ, ಶರೀರ ಸುಖಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ನೆಮ್ಮದಿ ಕಳ್ಕೊಂಡು ಬರ್ತಾ ಇದ್ದೀವಿ. ಪ್ರಕೃತಿ ದೂರ ಸರಿದಷ್ಟು ಸಮಸ್ಯೆಗಳು ಜಾಸ್ತಿ, ಕಷ್ಟ ಜಾಸ್ತಿ ಬರ್ತದೆ ಸರ್. ಸರ್, ಈಗ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ವಿಧಾನ ಅಂದ್ರೆ ಹೇಗೆ, ಆಮೇಲೆ ಇಂತಹ ಆಹಾರವನ್ನ ಹೇಗೆ ಪಡ್ಕೊಳ್ಳುವಂತಹದ್ದು, ಹೇಗೆ ತಯಾರು ಮಾಡುವಂತಹದ್ದು? ನಮ್ಗೆ ಆಹಾರ ಅಂತ ಹೇಳಿದ್ರೆ ನಮ್ಗೆ ತಾಜಾ ಫ್ರೆಶ್, ಈಗ ನಮ್ಗೆ ನಿಸರ್ಗ ಎಲ್ಲದಕ್ಕೂ ನಿಸರ್ಗವೇ ಮಾದರಿ ಆಗ್ತದೆ. ನೋಡಿ, ಪ್ರಾಣಿಗಳು ಪಕ್ಷಿಗಳು ಫ್ರೆಶ್ ತಾಜಾ, ಇವತ್ತು ಅದು ಏನು ಅವಕ್ಕೆ ಸಿಗ್ತದೆ ಅದನ್ನು ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ತೇವೆ, ಹೊಟ್ಟೆ ತುಂಬಿದ ಕೂಡ ಸುಮ್ಮನೆ ಇರ್ತವೆ, ಮತ್ತೆ ಜಾಸ್ತಿ ಹಾಕೋದಿಲ್ಲ. ಇಂಥ ಆಹಾರ ನಾವು ಕೂಡ ಒಂದು ನಿಸರ್ಗದ ಒಂದು ಜೀವಿ, ನಮಗೂ ಕೂಡ ಇದು ಮಾದರಿ ಆಗಬೇಕು. ನಾವು ಬೇರೆ ಬೇರೆ ರೀತಿಯ ಈಗ ಏನೇನು ಕೃತಕ ಆಹಾರ ನಾವು ತಯಾರು ಮಾಡ್ತೀವಿ, ಬಹುಶಃ ಇದನ್ನು ಬಿಟ್ಟರೆ ನಮಗೆ ಬಹುಶಃ ಕಾಯಿಲೆ ಬರೋದೇ ಇಲ್ಲ. ನಾವು ಬಾಯಿ ರುಚಿಗಂತ ಏನೆಲ್ಲ ತಿಂತೀವಿ, ಎಷ್ಟು ಬೇಕರಿಗಳು, ಆಮೇಲೆ ಸಿಹಿ ತಿಂಡಿ, ಕರು ತಿಂಡಿ, ಐಸ್ ಕ್ರೀಮು, ಏನೆಲ್ಲ ಇದೆ ಸರ್, ಪ್ರತಿ ಒಂದು ಕೂಡ ನಮಗೆ ಅನಾರೋಗ್ಯ ಕಡೆಗೆ ನಮ್ಮನ್ನು ತಳ್ತಾ ಇದೆ, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೆ ಹೊಟ್ಟೆಗೆ ಅದಕ್ಕೆ ನಮಗೆ ಪ್ರಮಾಣ ಕೂಡ ನಮಗೆ ಬೇರೆ ಬೇರೆ ಕಡೆ ಪ್ರಮಾಣ ಕೂಡ ಸಿಗ್ತದೆ. ಒಬ್ಬರಿಗೆ ಒಂದು ದಿವಸಕ್ಕೆ 600 ಗ್ರಾಮ್ಕ್ಕಿಂತ ಜಾಸ್ತಿ ಆಹಾರ ಬೇಕಾಗಿಲ್ಲ. ನಾವು ಜಾಸ್ತಿ ಜಾಸ್ತಿ ಹೊಟ್ಟೆ ತುಂಬ ತಿಂದು ಬಾಯಲ್ಲಿ ಮೂಗಲು ಬರೋರು ಕೆಲಸ ತಿಂತೇವೆ, ರುಚಿ ಉಂಟು ಸ್ವೀಟ್ಸ್ ಗೀಟ್ಸ್ ಅಂತ ಹೇಳ್ಕೊಂಡು ಆಮೇಲೆ ಒದ್ದಾಡ್ತಿರ್ತೀವಿ. ಡಾಕ್ಟರ್ ಹತ್ರ ಸ್ವೀಟ್ಸ್ ತಿನ್ನೋದು 5 ರೂಪಾಯಿದು 10 ರೂಪಾಯಿದು ಸ್ವೀಟ್ಸು, 500 ರೂಪಾಯಿ ಡಾಕ್ಟರ್ ಖರ್ಚು ಮಾಡೋಕ್ಕಾಗುತ್ತೆ. ಅಂಥ ಪರಿಸ್ಥಿತಿ ನಾವೇ ತಂದುಕೊಳ್ತೀವಿ. 200 ಗ್ರಾಮ್ ಧಾನ್ಯ, 100 ಗ್ರಾಮ್ ಹಣ್ಣು ಹಂಪಲು, 300 ಗ್ರಾಮ್ ತರಕಾರಿ, ಇಷ್ಟಿದ್ರೆ ಸಾಕು. ನೀವು ಮತ್ತೆ ಏನು ತಿನ್ನುವ ಅಗತ್ಯ ಇಲ್ಲ, ನಾವೀಗ ತಿನ್ನೋದೆಲ್ಲ ಬ್ಯಾಡದೇ ತಿಂತಾ ಇದ್ದೀವಿ. ಆಮೇಲೆ 300 ಗ್ರಾಮ್ ತರಕಾರಿಯಲ್ಲಿ ಒಂದೇ ನಮ್ಮ ತರಕಾರಿ ಅಲ್ಲ, ಹಸಿರು ಸೊಪ್ಪು 100 ಗ್ರಾಮ್ಸು, ಗಡ್ಡೆ ಗೆಣಸು 100 ಗ್ರಾಮ್ಸು, ಆಮೇಲೆ ಮೊಳಕೆ ಬೆರೆಸ ಕಾಳು ಇತರ ತರಕಾರಿ. ಇದು ಬ್ಯಾಲೆನ್ಸ್ ಇರಬೇಕು. ನಮಗೆ ಪೌಷ್ಟಿಕ ಇಲ್ಲಾಂದ್ರೆ ಪೌಷ್ಟಿಕಾಂಶದ ಕೊರತೆಯಿಂದ ನಮಗೆ ಆರೋಗ್ಯ ಬರ್ತದೆ. ಇನ್ನೊಂದು, ಅಗತ್ಯಕ್ಕಿಂತ ಜಾಸ್ತಿ ಸೇವನೆ ಮಾಡ್ತೇವೆ ನಾವು. ಎಷ್ಟು ತಿಂತೀವಿ ಅನ್ನೋದಕ್ಕಿಂತ ಏನ್ ತಿನ್ನುತ್ತೀವಿ, ಅದು ಮುಖ್ಯ. ಅದರೊಳಗೆ ಇನ್ಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಿರಬೇಕು ನಮಗೆ. ಸರ್, ಈಗ ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳನ್ನೇ ಬಳಸಿಕೊಂಡು ಆಹಾರವನ್ನು ಹೇಗೆ ತಯಾರು ಮಾಡಬಹುದು ಹೇಳಿ. ಇಲ್ಲ, ನಮಗೆ ಬಹುಶಃ ನಮ್ಮ ಮನೆ ಹತ್ರ, ನಮ್ಗೆ ಈಗ ಬಹಳಷ್ಟು ಜನರು ನಮ್ಮಲ್ಲಿ ಜಾಗ ಇಲ್ಲ, ನಮ್ಗೆ ದೊಡ್ಡ ಇದಿಲ್ಲ, ನೀರಾವರಿ ಇಲ್ಲ, ಇದಿಲ್ಲ, ನಮ್ಗೆ ಬೆಳೆಸ್ಕೊಳಕ್ ಆಗಲ್ಲ ಅಂತ. ಇದೆಲ್ಲ ಯಾಕೆ ಬೇಕಂದ್ರೆ ನೀವು ಬೆಳೆಸ್ಕೊಂಡು ನಿಮ್ಮ ಜೀವನೋಪಾಯ ವೃತ್ತಿಗೆ ಬದುಕುವ ರೀತಿ, ಅಂದ್ರೆ ನಿಮ್ಗೆ ಅದರಿಂದ ಆದಾಯ ಬರಬೇಕು, ನೀವು ಬದುಕಬೇಕು, ಅದಕ್ಕೆ ಜಾಗ ಜಾಸ್ತಿ ಬೇಕು. ನಿಮಗೆ 10 ಸೆಂಟ್ಸ್ ಜಾಗ ಮನೆ ಹತ್ರ ಇತ್ತು ಅಂದ್ರೆ ನಿಮ್ಗೆ ಬೇಕಾದ ಎಲ್ಲ ತರಕಾರಿ ಹಣ್ಣು ಹಂಪಲುಗಳು ಬೆಳೆಸ್ಕೊಳಕಾಗುತ್ತೆ, ಮನ್ಸು ಬೇಕಷ್ಟೇ. ಸೊ ನಮ್ಗೆ ಈಗ ಪೇಟೆಲಿರುವವರು ನಮ್ಗೆ ಜಾಗ ಇಲ್ಲ, ಏನ್ ಮಾಡೋದು, ಕುಂಡ ಇಟ್ಕೊಳಕ್ ಜಾಗ ಇದೆ, ಟೆರೆಸ್ ಮನೆ ಅಂದ್ರೆ ನಿಮ್ಗೆ ಫ್ಲಾಟ್ ಅಲ್ಲಿ ಬದುಕದವರಿಗೆಲ್ಲ ಅದೇನು ನಮ್ಗೆ ಜಾಸ್ತಿ ಹೇಳಿ ಬರೋದಿಲ್ಲ, ಆದ್ರೆ ಅಟ್ಲೀಸ್ಟ್ ಮನೆ ಇದೆ, ಟೆರೆಸ್ ಇದೆ ಅಂತ ಹೇಳೋರಿಗೆ ನಾನು ಪೇಪರ್ ನೋಡಿದೆ, ಬಹಳ ಖುಷಿ ಆಯ್ತು ನನಗೆ. ಟೆರೆಸ್ ಮೇಲೆ ಗಾರ್ಡನ್ ಮಾಡಿದ್ದಾರೆ, ಹೊರಗಡೆ ನೋಡಿದ್ರೆ ಮನೆ ಕಾಣೋದಿಲ್ಲ, ಮನೆ ಮೇಲೆ ಕಾಡ್ ಕಾಣ್ತದೆ. ಸೊ ಅಂಥ ಒಂದು ಅಂದರೆ ಮನಸ್ಸು ಬೇಕು ನಿಮಗೆ. ಇದು ನಮಗೆ ತಿನ್ನುವ ಪದಾರ್ಥಗಳನ್ನು ನಾವು ಬಹುಶಃ ಆರೋಗ್ಯದ ದೃಷ್ಟಿಯಿಂದ ನಾವು ಚಂದಲ್ಲೇ ಬದುಕಬೇಕು ಜೀವಿತಾವಧಿ ಅಂತ ಹೇಳುವವರಿಗೆ ಬಹುಶಃ ಎಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮಗೆ ನಗರದಲ್ಲಿ ಆಗೋದಿಲ್ಲ ಅಂತ ಹೇಳುವ ಪರಿಸ್ಥಿತಿ ಇಲ್ಲ. ಅಂದ್ರೆ ಈಗ ಸೀಮಿತವಾದಂತಹ ಪ್ರದೇಶ ಇರುವಂತಹ ವ್ಯಕ್ತಿಗಳು ಏನೇನು ಬೆಳೆಗಳನ್ನು ಬೆಳಿಬಹುದು? ಓಕೆ, ನಮಗೆ ಈಗ ಆರೋಗ್ಯಕ್ಕೆ ಬೇಕು ಮುಖ್ಯವಾಗಿ ನಾವೊಂದು ಚಟ್ನಿ, ದೋಸೆ, ತಂಬುಳಿ ಇವೆಲ್ಲ ಮಾಡ್ತೇವೆ. ಆಹಾರ ಕೂಡ ನಮಗೆ ನಾವು ಏನೇನೋ ಆ ಕರು ತಿನ್ನೋಕ್ಕಿಂತ ಇಡ್ಲಿ ಮತ್ತು ದೋಸೆ ಬೆಸ್ಟ್ ಫುಡ್ ನಮಗೆ. ನಮ್ಮ ಸೌತ್ ಕನ್ನಡದಲ್ಲಿ ಆ ಹುದುಗು ಬರಿಸಿದಂಥದ್ದು ಭಾಳ ಒಳ್ಳೆಯದು. ಇದಕ್ಕೆ ನಾವು ಚಟ್ನಿ ಮಾಡ್ತೀವಿ, ಆಮೇಲೆ ತಂಬುಳಿ ಅಂತ ಊಟಕ್ಕೊಂದು ಸಣ್ಣ ತಂಬುಳಿ ಮಾಡ್ತೀವಿ. ಅದು ಕೂಡ ದೊಡ್ಡ ವಿಷಯ, ಸುಮಾರಲ್ಲ ಇದೆ, ಅದು ಗೊತ್ತಿ ಅದು ಆ ಮಾಹಿತಿ ತಗೊಂಡು ಮಾಡ್ಕೊಳ್ಬೋದು. ಇದು ನಮಗೆ ನಮ್ಮ ಮನೆ ಹತ್ರ ತಾಜಾ ಸಿಕ್ಕಿದರೆ ಅದರಲ್ಲಿ ಎಲ್ಲ ಪೌಷ್ಟಿಕಾಂಶ ಸಿಗ್ತದೆ. ಒಂದು 20 ಗಿಡ ನಿಮ್ಮ ಹತ್ರ ಇದ್ರೆ ನಿಮಗೆ ಬಹುಶಃ ಕಾಯಿಲೆ ಬರಲಿಕ್ಕೆ ಸಾಧ್ಯ. ಕೆಲವು ಉದಾಹರಣೆ ಹೇಳಿಬಿಡಿ. ಓಕೆ, ನಮಗೆ ನೋಡಿ ಮೊದಲಾಗಿ ಹೇಳೋದು ಅಮೃತ ಬಳ್ಳಿ ಅಂತ. ಅಮೃತ ಬಳ್ಳಿ ನಮ್ಮ ಹತ್ರ ಹೇರಳವಾಗಿ ಬೀಳೋದು, ನಿಮಗೆ ಮನೆಯಲ್ಲಿ ಹಾಕಿದ್ರೆ ನಿಮಗೆ ಮಾಡ ಮೇಲೆ ಹೋಗ್ತದೆ ಇಡೀ ಮನೆಯಲ್ಲಿ. ಅದರಲ್ಲಿ ಆಮ್ಲಜನಕ ಜಾಸ್ತಿ ಇದೆ. ಅಮೃತ ಬಳ್ಳಿ, ಅಶ್ವತ್ಥ, ತುಳಸಿ ಇದು ನಮ್ಮ ಹತ್ರ ಇರಬೇಕು ಆ್ಯಕ್ಚುಲಿ. ಆಮ್ಲಜನಕ ಬಹಳ ಬರ್ತದೆ ಅದರಲ್ಲಿ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಮೃತ ಬಳ್ಳಿ ಒಂದು ಸ್ವಲ್ಪ ನೀವು ಹಾಕ್ಕೊಂಡು ವಾಯುವ್ಯ ಭಾಗದಲ್ಲಿ ಹಾಕ್ಕೊಂಡ್ರೆ ಅದು ನಿಮ್ಮ ಮನೆ ಒಳಗೆಲ್ಲ ಗಾಳಿ ಬರ್ತದೆ, ಇಡೀ ಮನೆಯವರ ಆರೋಗ್ಯ ಚೆನ್ನಾಗಿರ್ತದೆ. ಒಂದು ಅಮೃತ ಬಳ್ಳಿಯಲ್ಲಿ ನೋಡಿ, ಹೃದ್ರೋಗ, ಮೂಲವ್ಯಾಧಿ, ಮಧುಮೇಹ, ಚರ್ಮರೋಗ, ಜ್ವರ, ಕೆಮ್ಮ, ರಕ್ತದೊತ್ತಡ, ಕಾಮಾಲೆ, ಹಾಲಿನ ಕೊರತೆ, ನರದೌರ್ಬಲ್ಯ, ಶರೀರ ಪೋಷಕ, ಸೌಂದರ್ಯ ವರ್ಧಕ, ನಾವು ಏನೇನೋ ತಂದ್ಕೊಂಡು ಇಂಥದ್ದೆಲ್ಲ ತಗೊಂಡು ಇದು ಮಾಡ್ತೀವಿ, ಆ ಒಂದು ಸೌಂದರ್ಯ ವರ್ಧಕಗಳಿಗಿಂತ ಈ ಅಮೃತ ಬಳ್ಳಿಯಲ್ಲಿ, ದಾಸವಾಳದಲ್ಲಿ ಇದರೆಲ್ಲ ಚರ್ಮಕಾಂತಿ ಜಾಸ್ತಿ ಇದೆ, ರಕ್ತಹೀನತೆ ಕೂಡ ಇದರಲ್ಲಿ ಮೆಡಿಸಿದೆ. ಇದೊಂದು ಅಮೃತ ಬಳ್ಳಿ. ಆಮೇಲೆ ನಮ್ಮನೆ ಹತ್ರ ಬೇಕಾದಷ್ಟಿದೆ, ನೆಲನೆಲ್ಲಿ ಅಂತ ಮಳೆಗಾಲದಲ್ಲಿ ಬರ್ತದೆ, ನುಗ್ಗೆ ಇದೆ. ನಮ್ಮ ಲೇಡೀಸಿಗೆ ಕಬ್ಬಿಣಾಂಶದ ಕೊರತೆ ಬಹಳ ಇರ್ತದೆ, ಸಲ ನುಗ್ಗೆ ಭಾರಿ ಉತ್ತಮ, ಅದರ ಸೊಪ್ಪು ಆಗ್ತದೆ, ಹೂವು ಆಗ್ತದೆ, ಕಾಯಿ ಬೀಜ ಎಲ್ಲ ಅದನ್ನು ಬಳಸಿದರೆ ರಕ್ತಹೀನತೆ ಉಂಟಾಗೋದಿಲ್ಲ. ನಾವು ಸುಮ್ಮನೆ ಹೋಗಿ ಕಬ್ಬಿಣದ ಮಾತ್ರೆ ತೊಗೊಳ್ಳಿ ಶುರು ಮಾಡ್ತೀವಿ ಎಲ್ಲ ಕಡೆ, ನಮಗೆ ರಕ್ತಹೀನತೆ ಆಯ್ತು ಅಂತ ಹೇಳಿಕೊಂಡು ಅದು ಮಾತ್ರೆ ಟಾನಿಕ್ ಎಲ್ಲ ಬರ್ತದೆ. ಸಂಬಾರ ಬಳ್ಳಿ ಅಂತ ಇದು ಕುಂಡದಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ಸಣ್ಣ ಪರಿಮಳದ ಇದು ಇದು ಅದರಲ್ಲಿ ಮೂತ್ರಕೋಶ ಮತ್ತು ಪಿತ್ತಕೋಶದ ಕಲ್ಲು ಕರಗಿಸ್ಲಿಕ್ಕೆ ಸಹಾಯ, ಕಲ್ಲು ಆದವರಿಗೆ ಕರಗ್ತದೆ, ಆಗ ಆರೋಗ್ಯ ಅಂತ ತಗೊಂಡ್ರೆ ಕಲ್ಲು ಫಾರ್ಮ್ ಆಗದ ಹಾಗೆ ನೋಡ್ಕೊಳ್ತಾರೆ. ಆಮೇಲೆ ತಿಮರೆ ಅಂತ ನಮ್ಮಲ್ಲಿ ಬಹಳ ಪ್ರಚಲಿತ ಇದೆ, ನಾವು ಮಾಡುದಿಲ್ಲ. ಮೆದುಳು ಪೋಷಕ, ನಮಗೆ ಬುದ್ಧಿ ಇದಕ್ಕೆ ಬಹಳ ನೆನಪಿದ್ದಕ್ಕೆ. ಆಮೇಲೆ ಅದರಲ್ಲೂ ಕೂಡ ಮೂಲವ್ಯಾಧಿ ಇದೆ, ಚರ್ಮರೋಗ. ಹಾಗಲಕಾಯಿ ನಾವು ಬಹುಶಃ ಬಹಳ ಕಮ್ಮಿ ಜನ ಅಂದರೆ ಏನು ಗೊತ್ತಿಲ್ಲದೆ ಅದನ್ನು ಕೈ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿ ಯೂಸ್ ಮಾಡದೇ ಇಲ್ಲ. ಚರ್ಮರೋಗ ಬಾರದೇ ಇರಬೇಕಿದ್ರೆ ನಮಗೆ ಆ ಹಾಗಲಕಾಯಿಯ ಕಹಿ ಬೇಕು, ಅದರಲ್ಲಿರೋ ಅಂಶ ಬೇಕು ನಮಗೆ ದಿನಕ್ಕೆ. ನಾವು ಬಹುಶಃ ವಾರಕ್ಕೊಂದು 2 ಸಲಾದರೂ ಹಾಗಲಕಾಯಿ, ಅದು ಕೂಡ ಅಷ್ಟೇ, ನೀವು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಗೊಬ್ಬರ, ನೀರು, ಮಣ್ಣು ಹಾಕಿ ಅದನ್ನು ಮಾಡಿ ಹಾಗಲಕಾಯಿ ತನ್ನಷ್ಟಕ್ಕೆ ಆಗ್ತದೆ. ಅದನ್ನೇ ಬಳಸಿ, ಹುಳ ಹಿಡಿತದೆ ಅಂತ ಬಹಳ ಜನ ಅದು ಹಾಕಿದರೆ ಹುಳ ಹಿಡಲಿ, ಹುಳ ಹಿಡಿದ ಭಾಗವನ್ನು ತೆಗೆದು ಉಳಿದ ಭಾಗವನ್ನು ಬಳಸಿ, ನೀವು ನಿಮಗೇನು ಅದರಲ್ಲಿ ಹಣ ಆಗಬೇಕು ಅಂತಿಲ್ಲ. ನಾವು ಹುಳ ಹಿಡಿದ್ರು ಇಡೀ ಹಾಗಲಕಾಯಿ ಬಿಸಾಡ್ಬಿಡ್ತೀವಿ, ಮಾಡಬಾರ್ದು ಹಾಗೆ. ಸೊ ಅದು ಹುಳ ಇರ್ತವೆ, ಅದು ಅವು ಒಂದು ಜೀವಿಗಳು ಅಂತ ಕನ್ಸಿಡರ್ ಮಾಡುವ. ಸೊ ಅವು ಬದುಕಲಿ, ಸೊ ನೀವು ಅದಕ್ಕೊಂದಷ್ಟು ಅನುಕೂಲ ಮಾಡಿಕೊಟ್ಟಾಗುತ್ತದೆ. ಶುಂಠಿ, ಸಣ್ಣ ಶುಂಠಿ, ಅದು ಎಲ್ಲಿ ಹಾಕಿದ್ರೆ ಬೆಳೀತದೆ ಗಡ್ಡೆ. ಅದರಲ್ಲಿ ಎಷ್ಟು ಅಂಶ ಇದೆ ನೋಡಿ, ಜೀರ್ಣಕಾರಿ. ನಮಗೆ ಮೊದಲು ನಮಗೆ ಆಹಾರ ಜೀರ್ಣ ಆಯ್ತಾ ನಮ್ಗೆ ಕಾಯಿಲೆ ಬರೋದಿಲ್ಲ. ನಮ್ಗೆ ಸಮಸ್ಯೆ ಬರೋದು ಹೊಟ್ಟೆ, ಆಹಾರ ಕಾಯಿಲೆ ಮೂಲ ಹೊಟ್ಟೆ. ಜೀರ್ಣ ಆಗಬೇಕು, ಜೀರ್ಣ ಆಗಲಿಕ್ಕೆ ಈ ಶುಂಠಿ ಬಹಳ ಅತ್ಯುತ್ತಮ. ಜೀರ್ಣಕಾರಿ, ಶೀತ ನಿವಾರಕ, ಕೆಮ್ಮ, ಉಬ್ಬಸ, ಉಸಿರಾಟ ತೊಂದರೆ, ಹೊಟ್ಟೆಯಲ್ಲಿ ನೋವಾಗುವಂಥದ್ದು, ಕಾಮಾಲೆ, ಗಂಟು ನೋವು, ಸ್ವರಭಂಗ, ತಲೆನೋವು, ಎಲ್ಲದಕ್ಕೂ ಈ ಶುಂಠಿಯಲ್ಲಿ ಔಷಧ ಇದೆ. ಬಳಸ್ಬೇಕು, ಸ್ವಲ್ಪ ಸ್ವಲ್ಪ ಶುಂಠಿ ದಿನ ಬಳಸ್ಬೇಕು, ಬೆಳೆಸ್ಕೊಳ್ಳೋದನ್ನು ಕಷ್ಟ ಇಲ್ಲ, ಭಾರಿ ಸುಲಭದಲ್ಲಿ ಬೆಳೆಸ್ಬೋದು. ಕರಿಬೇವು ಸೊಪ್ಪು, ನಾವು ಮನೆಯಲ್ಲಿ ಒಂದು ಗಿಡ ಹಾಕಿದ್ರೆ ತಂದೆ ಚಂದ ಬೆಳೀತದೆ. ನಾವು ಇಂಟ್ರೊಳಗೆ ಹಾಕಿದವರನ್ನು ತೆಗೀರಿ ಸ್ವಲ್ಪ ಮೂಲೆಯಲ್ಲಿ, ಒಂದು ಕರಿಬೇವು ಹಾಕಿ ದಿನಾ ಉಪಯೋಗಿಸಿ. ಕರಿಬೇವಲ್ಲಿ ಎಷ್ಟಿದೆ ಅಂತ ನೋಡಿದರೆ ಜೀರ್ಣಕಾರಿ ಇದು. ಬೊಜ್ಜು ನಿವಾರಕ, ನಮಗೆ ಬೊಜ್ಜು ಮುಂದಿನ ತಲೆಮಾರಿನ ಅತ್ಯಂತ ಭೀಕರ ಕಾಯಿಲೆ. ಈಗ ಟೀ ಆದರೆ ಕೂತ್ಕೊಳ್ಳೋದು, ಆ ಕುರುಕುರೆ ತಿನ್ನೋದು ಇದೆಲ್ಲ ಮಾಡೋದ್ರಿಂದ ತನ್ನಷ್ಟಿಗೆ ಬರ್ತದೆ, ಅದು ತಿನ್ನಬಾರ್ದು. ಪ್ಲಸ್ ನೀವು ಇದು ಮಾಡಬೇಕಂಥದ್ದು, ಈ ಇಂಥ ಪದಾರ್ಥಗಳನ್ನು, ಕರಿಬೇವನ್ನು ಉಪಯೋಗಿಸಿದರೆ ಮಲಬದ್ಧತೆ ಇರುವುದಿಲ್ಲ, ಮಧುಮೇಹ ಕೂಡ ಇದು ಇದು, ಮೂಳೆ ದೌರ್ಬಲ್ಯ ಇದು, ಕೈ ಕಾಲೆಲ್ಲ ಇದಾಗೋದು, ಬೆಂಡಾಗೋದು, 40-50 ವರ್ಷದಲ್ಲಿ ಶುರು ಆಗ್ತದೆ. ಸೊ ಇದಕ್ಕೆಲ್ಲ ಇಂಥ ಸಸ್ಯಗಳು ಮನೆ ಹತ್ರ ಬೆಳೆಸ್ಕೊಳ್ಳುವಂಥದ್ದು. ಮತ್ತೆ ತರಕಾರಿ ತಗೊಂಡು ನಾವು ಸೋರೆಕಾಯಿ, ಗುಮ್ಮಳಕಾಯಿ, ಸೌತೆಕಾಯಿ ಅಥವಾ ಹೀರೆಕಾಯಿ ತಗೊಂಡು ಬಂದರೆ ಸಿಪ್ಪೆ ಬಿಸಾಡ್ತೀವಿ, ತಿರುಳು ಬಿಸಾಡ್ತೀವಿ, ಬೀಜ ಬಿಸಾಡ್ತೀವಿ, ಒಂದು 10% ಪೌಷ್ಟಿಕಾಂಶ ಇರೋದು ಮಾತ್ರ ಮೊಟ್ಟೆಗೆ ಹೋಗ್ತದೆ. ಇದು ಯಾವುದು ಬಿಸಾಡೋ ಅಂಶ ಇಲ್ಲ. ಇದೆಲ್ಲ ನಾವು ಚಟ್ನಿ ಮಾಡಿ, ತಂಬುಳಿ ಮಾಡಿ, ದೋಸೆಯಲ್ಲಿ ಕಡ್ದು ಹಾಕಿ, ವೆಜಿಟೇಬಲ್ ದೋಸೆ, ಅಷ್ಟು ಪರಿಮಳ. ಕೆಲವೆಲ್ಲ ತರಕಾರಿಗೆ ಒಳ್ಳೆ ಪರಿಮಳ ಇರ್ತದೆ, ನಿಮಗೆ ಪರಿಮಳಯುಕ್ತ ಆಹಾರ ನಿಮಗೆ ತಯಾರಾಗ್ತದೆ ಇಡೀ ಮನೆ ಮಂದಿಗೆಲ್ಲ. ಸೊ ನಾವೀಗ ಹೋಟೆಲ್ ಗೀಟಲ್ಲಿ ಹೋದ್ರೆ ಬಹುಶಃ ನಮಗೊಬ್ಬರಿಗೆ ಏನಾದರೂ ಸಿಗ್ತದೆ ಒಳ್ಳೇದು ಅಂತ ತಗೊಂಡು ತಿಂತೀವಿ, ಮನೆಯಲ್ಲೇ ಮಾಡಿದ್ವಿ, ಹೋಟ್ಲಿಗೆ ಹೋಗ್ಬಿಡಿದೆ. ಆ್ಯಕ್ಚುಲಿ ನಾನು ಹೇಳಿದ ಹೋಟ್ಲಿಗೆ ಹೋಗುವ ಈ ಸಂಸ್ಕೃತಿನ ನಾವು ನಮ್ಮ ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ. ಏನೇನೋ ಅದು ಕೃತಕವಾಗಿ ತಯಾರು ಮಾಡಿದ್ದು, ಬೇಡದ್ದು ಕೆಮಿಕಲ್ಸ್ ಎಲ್ಲ ಹಾಕಿದ್ದು, ನಿಧಾನ ವಿಷಯವನ್ನು ನಾವು ತಿಂತೇವೆ, ಗೊತ್ತಾಗ್ತಿಲ್ಲ ನಮಗೆ. ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಮನೆಯ ತಿಂಡಿ ಆಹಾರವನ್ನೇ ಉಪಯೋಗಿಸಿದ್ರೆ ಒಳ್ಳೇದು. ಹೌದೌದು. ಆಮೇಲೆ ಈಗ ಬೇರೆ ಬೇರೆ ಸೀಸನ್ ಅಂತ ಹೇಳ್ತೀವಲ್ಲ, ಬೇರೆ ಬೇರೆ ಕಾಲಾವಧಿಯಲ್ಲಿ ನಾವು ತಿಂಕಿದುಕೊಳ್ಳುವಂತಹ ಆಹಾರವು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಖಂಡಿತ ಸರ್. ಇದರ ಬಗ್ಗೆ ಹೇಳಿ ನಮಗೆ. ಋತುಮಾನದಲ್ಲಿ ಬೆಳೆಯುವ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಏನೇನು ಬೆಳೀತದೆ ಅದನ್ನು ನಿಮ್ಮ ಆಹಾರ ಉಪಯೋಗಿಸಬೇಕು. ನಾವು ಹಿಮಾಲಯದಿಂದ ತರೋದು ಅಥವಾ ಅಮೆರಿಕದಿಂದ, ಚಿಲಿಯಿಂದ, ಆಸ್ಟ್ರೇಲಿಯಿಂದ ಆಪಲ್ ತಿಂದು ಭಾರಿ ಒಳ್ಳೆಯದಂತ ಹೋಗುತ್ತೆ. ಅದು ಚಳಿ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಅಲ್ಲಿಯವರಿಗೆ ಒಳ್ಳೆಯದು. ನಮ್ಮಲ್ಲಿ ಏನೇನು ಬೆಳೀತದೆ ಅದನ್ನು ನಾವು ತಿನ್ನಬೇಕು. ಇನ್ನು ಯಾವ ಕಾಲದಲ್ಲಿ ಬೆಳೀತದೆ ಅದನ್ನು ಜ್ಯಾಮ್ ಮಾಡಿಡ್ದು, ಸ್ಕ್ವಾಶ್ ಮಾಡಿಡ್ದು, ಪ್ರಿಸರ್ವೇಟಿವ್ ಹಾಕಿ ಅದನ್ನು ಪ್ರಿಸರ್ವ್ ಮಾಡೋದು ಖಂಡಿತ ಆಗತ್ತೇ ಇಲ್ಲ. ನೀವು ಆಯಾ ಸೀಸನ್ ಬೆಳೀತದೆ ನೋಡಿ, ಬಾಳೆ ಮತ್ತು ಪಪ್ಪಾಯಿ ಹಣ್ಣು ವರ್ಷ ಪೂರ್ತಿ ಬೆಳೀತದೆ, ಇಡೀ ವರ್ಷ ತಿನ್ನಿ. ಗೇರ್ ಹಣ್ಣು, ಮಾವಿನ ಹಣ್ಣು ಇದೆಲ್ಲ ನಿಮ್ಗೆ ಸೀಸನಲ್, ಹಲಸಿನ ಹಣ್ಣು ಸೀಸನಲ್, ಆ ಸೀಸನಲ್ಲಿ ತಿನ್ನಿ ಸಾಕು. ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ. ಹಣ್ಣು ಹಂಪಲನ್ನು ಇಟ್ಟರೆ 100 ಗ್ರಾಮ್ಗಿಂತ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ. ಹಲಸಿನ ಹಣ್ಣು ಅಂತ ಹೇಳಿದ್ರೆ ನಮ್ಮ ಹಲಸಿನ ಹಣ್ಣು ಆಯ್ತು ಅಂತ ಒಂದು ಇಡೀ ಹಲಸಿನ ಹಣ್ಣು ತಿನ್ಬಿಟ್ರೆ ಮತ್ತೆ ಡಾಕ್ಟರ್ ನೋಡ್ಬೇಕಾಗತ್ತೆ. ಅದಕ್ಕೆ ಲಿಮಿಟೆಡ್ ಇರಬೇಕು, ಬಟ್ ಆಯಾ ಸೀಸನ್ ಇರೋದನ್ನು ತಿನ್ನಬೇಕು. ಮತ್ತೆ ಅದಕ್ಕೊಂದು ಇಂಥ ಸೀಸನಲ್ಲಿ ಇಷ್ಟಿಷ್ಟು ಅಂತ ನೀವು ಲೆಕ್ಕ ಮಾಡಿಟ್ಕೊಳ್ಳೋದು ಬೇಡ. ನಿಮ್ಮ ಮನೆ ಹತ್ರ ಏನು ಬೆಳೀತದೆ ಆಯಾ ಸೀಸನು ಅದನ್ನು ಉಪಯೋಗಿಸಿ ಸಾಕು, ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಬಳಸುವಂತಹ ಸೌಮ್ಯವಾಗಿ ಹೇಳೋದಿದ್ರೆ ಬಹುಶಃ ಲಘು ಪಾನೀಯಗಳು. ಪಾನೀಯಗಳು ಬಹುಶಃ ಡ್ರಿಂಕ್ಸ್ ಅಂದ್ರೆ ಬೇರೆ, ಅದು ಬೇರೆ ಅರ್ಥ ಕೊಡಬಹುದು. ಅರ್ಥ ಆಗಿದೆ. ಅದೀಗ ಈ ಪಾನೀಯಗಳನ್ನ ಹೇಗೆ ತಯಾರು ಮಾಡಬಹುದು, ಇದಕ್ಕೆ ಏನೇನು ಉಪಯೋಗಿಸಿ? ಹಿಂದಿನವರದ್ದು ನಾಲೆಜ್ ಎಷ್ಟು ಚೆನ್ನಾಗಿತ್ತು ನೋಡಿ. ಪಾನಕ ಅಂತ ಮಾಡ್ತಾ ಇದ್ರು, ಲಿಂಬೆಹಣ್ಣು ಪಾನಕ, ಈ ಕೋಕಂ ಮುರಿನ ಹಣ್ಣಿನ ಪಾನಕ, ಇಂಥದ್ದೆಲ್ಲ ಆಯಾ ಸೀಸನ್ ಅಲ್ಲಿ ಆದಾಗ ಸಮ್ಮರಲ್ಲಿ ಬೇಕಿದೆ. ಆಕ್ಚುಲಿ ನಿಮಗೆ ಸಮ್ಮರಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ತಲೆ ತಿರುಗುದು ಅದಿದೆಲ್ಲ ವ್ಯತ್ಯಾಸ ಆಗ್ತದೆ. ಇದು ಬಹಳ ಬೆಸ್ಟ್ ನಮಗೆ ಅಂದರೆ ಈ ತರಕಾರಿ ಕೂಡ, ಗುಂಬಳಕಾಯಿ, ಬೂದು ಗುಂಬಳಕಾಯಿ. ಸಮ್ಮರಲ್ಲಿ ಏನೇನು ನಿಮಗೆ ಸಮಸ್ಯೆ ಬರ್ತದೆ ಅದನ್ನು ಪಾನಕ ಮಾಡಿ, ಅಂದರೆ ಅದನ್ನು ಜ್ಯೂಸ್ ಮಾಡಿ ಕುಡಿರಿ. ನಾವೀಗ ಜ್ಯೂಸ್ ಅಂತ ಹೇಳಿದ ಕೂಡಲೇ ಬಾಟ್ಲಿ ಹಾಕಿದ ಜ್ಯೂಸೇ ನಮಗೆ ನೆನಪಿಗೆ ಬರೋದು. ಅದನ್ನೇ ಕುಡಿತೀವಿ, ಗ್ಯಾಸ್ ಬರ್ತದೆ, ಭಾಳ ಖುಷಿ ಆಗ್ತದೆ ನಮಗೆ, ಗ್ಯಾಸ್ಟ್ರಿಕ್ ಟ್ರಬಲ್ ಗುಣ ಆಗ್ತದೆ ಅಂತ ಹೇಳ್ಕೊಳ್ತೀವಿ. ಏನೂ ಆಗಲ್ಲ, ಅದರೊಟ್ಟಿಗೆ ಹಾಕಿರುವ ಆ ವಿಷ ಬಹುಶಃ ಅದನ್ನು ಟಾಯ್ಲೆಟ್ಗೆ ಹಾಕಿ ತಿಕ್ಕರೆ ಟಾಯ್ಲೆಟ್ ಬೆಳ್ಳ ಸ್ವಚ್ಛ ಆಗ್ತದೆ. ಅಂಥ ಪಾನೀಯಗಳು ನಮಗೆ ಸಿಗ್ತವೆ. ಅದಕ್ಕಿಂತ ಇದು ಈ ಪಾನಕಗಳು ಪ್ಲಸ್ ತರಕಾರಿ, ಹಣ್ಣು, ಹಂಪಲು ಇದರದ್ದು ಜ್ಯೂಸ್, ಇದು ಕುಡಿದ್ರೆ ನಮಗೆ ಪೌಷ್ಟಿಕಾಂಶ ಅಷ್ಟೇ ಸಿಗ್ತದೆ. ನೀವೇನು ಪೌಷ್ಟಿಕಾಂಶ ದೇಹಕ್ಕೆ ಬೇಕು, ಬೇರೆ ಎಲ್ಲ ಆಹಾರದಲ್ಲಿದೆ, ಅಷ್ಟು ಪೌಷ್ಟಿಕಾಂಶ ಇದರಲ್ಲಿ ಕೂಡ ಇದೆ. ಗುಂಬಳಕಾಯಿ ನಿಮಗೆ ಬೂದು ಗುಂಬಳಕಾಯಿ ಸಮ್ಮರಲ್ಲೇ ಸಿಗೋದು, ಅದು ಸಮ್ಮರಲ್ಲಿ ಜಾಸ್ತಿ ಇರ್ತದೆ, ಬಳಸಿ. ಹಾಗೆ ಇತರ ಎಲ್ಲ ಜ್ಯೂಸುಗಳನ್ನು ಕೂಡ ಬಳಸಿದರೆ ಬಹುಶಃ ನಮಗೆ ಬೇರೆ ಯಾವ ಡ್ರಿಂಕ್ಸು ಬೇಡ, ನಾವು ಅಂಗಡಿ ಹೋಗದೇ ಬೇಡ. ಬಹುಶಃ ಈ ಪಾನೀಯ ಬಗ್ಗೆ ಮಾತಾಡಬೇಕಿದ್ರೆ ಈ ಕಷಾಯಗಳ ಬಗ್ಗೆಯೂ ಕೂಡ ನಾವು ಪ್ರಸ್ತಾಪ ಮಾಡಬಹುದು. ಈಗ ಕಾಫಿ, ಚಹಾದ ಬದಲಿಗೆ ಕಷಾಯದ ಒಂದು ಉಪಯೋಗ ಹೇಗೆ? ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ಚಹಾ ಕಾಫಿ ಇಲ್ಲದರಿಗೆ ಬಹುಶಃ ಈಗ ಅದು ಪೇಪರ್ ಬೇಕು, ಚಹಾ ಕಾಫಿ ಬೇಕು, ಎರಡು ಇದ್ರೆ ಒಳ್ಳೇದು. ಬೆಡ್ ಕಾಫಿ ಹಾಯ್ನು, ಅದು ಅದೊಂದು ಅದೊಂದು ನಮ್ಮ ಹತ್ರ ಕಾರ್ಯಕ್ರಮ ಇದೆ. ಬೆಳಿಗ್ಗೆ ಎದ್ದ ಕೂಡಲೇ ಬಹುಶಃ ನೀವು ಬೆಸ್ಟ್ ಹೆಲ್ತ್ ಡ್ರಿಂಕ್ ಇಸ್ ವಾಟರ್, ಶುದ್ಧ ನೀರು. ಅದಕ್ಕೆ ಏನೂ ಬೆರೆಸುವ ಅಗತ್ಯ ಇಲ್ಲ. ಎರಡು ಲೋಟ ನೀರು ಕುಡಿದ್ರೆ ಜೀರ್ಣಾಂಗ ಚುರುಕಾಗ್ಬಿಡ್ತದೆ ನಮಗೆ. ಬೆಳಿಗ್ಗೆ ತಮ್ಮೊಟ್ಟಿಗೆ ಜೀರ್ಣಾಂಗ ಮಲಗಿರ್ತದೆ, ಎದ್ದ ಕೂಡ ಎಬ್ಸಿಲ್ಲ. ನಮಗೆ ನಾವು ಮಕ್ಕಳನ್ನ ಅವ್ರನ್ನೆಲ್ಲ ಬಡದ್ ಎಬ್ಸ್ತೀವಿ, ನಮ್ಮ ಜೀರ್ಣಾಂಗನ ಯಾರು ಎಬ್ಸೋದು? ಎರಡು ಲೋಟ ನೀರು ಹಾಕಿ, ಅರ್ಧ ಲೀಟರ್ ನೀರು ಹಾಕಿ ತನ್ನಷ್ಟಕ್ಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ನಿಮಗೆ ಇಡೀ ದಿನ ನೀವು ಫ್ರೆಶ್ ಆಗಿರ್ತೀರಿ. ಆಮೇಲೆ ಚಹಾ ಕಾಫಿ ನಮ್ಮ ಹೊಟ್ಟೆಗೆ ಜಾಸ್ತಿ ಬಿಸಿ, ಜಾಸ್ತಿ ತಂಪು, ಇದು ಒಳಗಿನ ಪದರ ಡ್ಯಾಮೇಜ್ ಮಾಡ್ತದೆ. ಲಿವರ್ ಡ್ಯಾಮೇಜ್ ಆದ್ರ ಮೇಲೆ ಬಹುಶಃ ನಿಮಗೆ ಬಹಳ ಕಷ್ಟ ಆಗ್ತದೆ. ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಇದು ಯಾವುದು ನಿಮ್ಮ ನೆಲದಲ್ಲಿ ಇದರಿಂದಲ್ಲ ಗುಣ ಮಾಡ್ಕೊಳ್ಬೋದು. ಒಂದು 45% ಹಾಳಾಯ್ತಂದ್ರೆ ಮತ್ತೆ ಮುಗಿದೋಯ್ತು ನಮಗೆ, ನಾವು ಪ್ರಪಂಚ ಬಿಟ್ಟು ಹೋಗಬೇಕಾಗತ್ತೆ. ಆ ಲಿವರ್ ಅಷ್ಟು ರೀಜನರೇಷನ್ ಆಗೋದಿಲ್ಲ, ಅದು ಯಾವ ಔಷಧಿ ಸಿಸ್ಟಮ್ ಇಲ್ಲ ಅದನ್ನು ರೀಜನರೇಟ್ ಮಾಡಲಿಕ್ಕೆ. ಹಾಗೆ ಆ ಬಿಸಿ ಮತ್ತೆ ತಂಪು, ಐಸ್ ಕ್ರೀಮ್ ತಿನ್ನೋದು, ಆ ಇದು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡ್ತಿರ್ತಾರೆ ಆ ಕ್ಯಾಂಡ್ ಇಷ್ಟು ಸಣದು, ಅದರಲ್ಲೆಲ್ಲ ಏನಿರ್ತದೆ ನಮಗೆ ಗೊತ್ತಿಲ್ಲ. ಅಂಥದ್ದನ್ನು ತಿಂದು ಈ ಮಕ್ಕಳ ಮುಂದಿನ ತಲೆಮಾರಿನ ಆರೋಗ್ಯನ ಕೂಡ ಹಾಳು ಮಾಡ್ತಾ ಇದ್ದೀವಿ. ಬಹುಶಃ ನಮಗೆ ಆ ಫ್ರಿಜ್ಜಿನ ನೀವು ಪ್ರಿಸರ್ವ್ ಮಾಡಲಿಕ್ಕೆ ಬಳಸ್ಕೊಳ್ಳಿ, ಹೊರಗೆ ತಂದದನ್ನು ಬಿಸಿ ಮಾಡಿ ಉಗುರು ಬೆಚ್ಚಿ, ಅಂದರೆ ರೂಮಿನ ವಾತಾವರಣ ಎಷ್ಟಿದೆ ಅಷ್ಟರಲ್ಲೇ ಅದು ಬರಬೇಕು, ಜಾಸ್ತಿ ಬಿಸಿ ಜಾಸ್ತಿ ಆಗಬಾರ್ದು. ಇದು ನಮಗೆ ಗೊತ್ತಾದರೆ ಬಹುಶಃ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮನಸ್ಸಿಗೆ ಕೂಡ ಹಿತ ನಮಗಂತರದ್ದು. ಇದು ಇದು ಫ್ರೆಶ್ ನಾವು ತಿಂತಾ ಇದ್ದೀವಿ ಅಂತ. ಆಮೇಲೆ ಈಗ ಎಷ್ಟೋ ಸರಿ ನಾವು ಯೋಚನೆ ಮಾಡ್ತೀವಿ, ಈಗ ಹಲ್ಲು ತಿಕ್ಕುವುದಕ್ಕೆ ಉಪಯೋಗಿಸುವಂತಹ ಪೇಸ್ಟ್ಗಳಾಗ್ಬೋದು ಅಥವಾ ಒಂದು ಸೌಂದರ್ಯ ವರ್ಧಕಗಳಾಗ್ಬೋದು, ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಇಂತಹ ವಸ್ತುವನ್ನು ಹೇಗೆ ತಯಾರು ಮಾಡಿ ಬಳಸಬಹುದು ಅಂತ ಮನೆಯಲ್ಲಿ? ಓಕೆ, ನಮಗೆ ಸೌತ್ ಕೇಂದ್ರ ಈ ಕರಾವಳಿ ಪ್ರದೇಶದವರಿಗೆ ಬಹುಶಃ ಪೇಸ್ಟ್ ಉಪಯೋಗಿಸುವ ಅಗತ್ಯವೇ ಇಲ್ಲ ಅನ್ಸುತ್ತೆ ನನಗೆ. ಪೇಸ್ಟ್ನಲ್ಲಿ ಹಾನಿಕಾರಕ, ಇದು ಪಾಶ್ಚಾತ್ಯ ರಾಷ್ಟ್ರಗಳಿಂದ ನಮಗೆ ಬಂದದ್ದು. ಅದರಲ್ಲಿ ಸುಮಾರೆಲ್ಲ ಹಾಕಿರ್ತಾರೆ. ಒಂದು ಪೇಸ್ಟ್ ತಯಾರು ಮಾಡೋದು ಅಂತಿದ್ದಿಲ್ಲ, ಒಂದು ಚಾಕಿನ ಪೌಡರು, ಆಮೇಲೆ ಎಲುಬಿನ ಪೌಡರು, ಆಮೇಲೆ ಸೋಡಿಯಂ ಲಾರೈಟ್ ಸಲ್ಫೇಟ್ ಅಂತಂದು ಮತ್ತು ಪರಿಮಳ ಬಣ್ಣ ಎಲ್ಲ ಹಾಕಿರ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಮಾಡುವಂಥದ್ದು. ಈಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಭಾಳ ವೆಜಿಟೇರಿಯನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೂ ಕೂಡ ಇವೆಲ್ಲ ಹಾಕ್ತಿದ್ರೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಪೇಸ್ಟ್ ತಯಾರು ಮಾಡ್ತೀವಿ. ಇನ್ನೊಂದು ಸೋಡಿಯಂ ಲಾರೈಲ್ ಸಲ್ಫೇಟ್ ಅಂತ ಹೇಳೋ ಒಂದು ಕೆಮಿಕಲ್ಸ್ ಹಾಕ್ತಾರೆ. ಈ ಕೆಮಿಕಲ್ಸು ನಿಮ್ಮ ಫಿನಾಯ್ಲಲ್ಲಿ ಅಥವಾ ಹಾರ್ಪಿಕ್ಕಲ್ಲಿ ಬಳಸುವ ಕೆಮಿಕಲ್, ಹೊಟ್ಟೆಯೊಳಗೆ ಹೋದರೆ, ಸಣ್ಣ ಮಕ್ಕಳ ಹೊಟ್ಟೆಯೊಳಗೆ ಹೋದರೆ ನಿಮಗೆ ಬಹಳ ರೀತಿಯ ಅನಾಹುತಗಳು ಬರ್ತವೆ. ಅದಕ್ಕೆ ನ್ಯಾಚುರಲ್ ಆಗಿ 3-in-1 ನಾನು ಹೇಳ್ತೇನೆ, ಯಾವಾಗ 3-in-1 ಸೌಲಭ್ಯ ನಮ್ಮ ಮನೆ ಹತ್ರ ಇದೆ ಅಂತ, ಗೇರ್ ಎಲ್ಲ ತಗೊಳ್ಳಿ, ಅದನ್ನು ಅದರ ಈ ಮಧ್ಯದ ತೆಗಿರಿ, ಅದು ಟಂಗ್ ಕ್ಲೀನರ್, ನಾಲಿಗೆ ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಅದು. ಅದನ್ನು ರೋಲ್ ಮಾಡಿ ಬ್ರಷ್ ಆಗಿ ಮಾಡ್ಕೊಳ್ಳಿ, ಬೆಳಿಗ್ಗೆ ತಿಕ್ತಾ ಇರಿ ಮೇಲೆ ಕೆಳಗೆ, ಅದು ಏನು ಸರಿಯಾದ ಕ್ರಮದಲ್ಲಿ ತಿಕ್ಕಿದ್ರೆ ಅದು ಬ್ರಷ್ ದಿನ ಹೊಸ್ತು ನಿಮಗೆ, ಅದು ಚೇಂಜ್ ಮಾಡೋದು. ಇದಕ್ಕೆ 1 ತಿಂಗಳಿಗೆ 15 ದಿವಸ ಚೇಂಜ್ ಮಾಡಬೇಕು, ನಾವು ಮಾಡಲ್ಲ ಆ್ಯಕ್ಚುಲಿ ಸಾಮಾನ್ಯ. ಇದು ದಿನಾ ಫ್ರೆಶು, ಆಮೇಲೆ ಅದರಲ್ಲಿ ಬರ್ತದೆ ಏನು ರಸ, ಅದು ಒಗರು. ನಮಗೆ ಶೆಡ್ ರಸ ನಮ್ಮ ಹೊಟ್ಟೆ ಒಳಗೆ ದಿನ ಹೋಗಬೇಕು, ಉಪ್ಪು ಹುಳಿ ಸಿಹಿ ಖಾರ ಕಹಿ ಮತ್ತು ಒಗರು. ಮಾವಿನೆಲೆ ಗೆರೆಲೆ ಬೆಸ್ಟ್, ನಮಗೆ ಮಾವಿನೆಲೆಯಲ್ಲಿ ಒಸಡು ಗಟ್ಟಿ ಆಗುವ ಗುಣ ಇದೆ, ಚಗುರು ಮತ್ತು ಹೊಟ್ಟೆಗೆ ಹೋಗಬೇಕು, ನಾವು ನುಂಗಬೇಕು, ಅದನ್ನ ಉಗಿಲಿಕ್ಕಿಲ್ಲ. ಗೇರೆಲೆಯಲ್ಲಿ ದಂತಕ್ಷೇನಿವಾರ ಗುಣ ಇದೆ. ಸೊ ಇಷ್ಟೇ ಸಾಕು ನಮಗೆ. ನೀವು ದಂತ ಮಹಿದ್ರ ಬಗ್ಗೆ ಬಹುಶಃ ಬೇಸ್ ದೇವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ನಾವು, ಇದು ಎರಡು ನಾವು ಬಳಸ್ಕೊಳ್ಳಿಕ್ಕೆ ಇದು ಮಾಡಿದ್ರೆ. ಇನ್ನು ಬೇಕೆ ಅಫ್ಕೋರ್ಸ್ ನಮಗೆ ಹಳ್ಳಿ ಬಿಟ್ಟರೆ ಅಥವಾ ಮನೆ ಹತ್ರ ಮರ ಗಿರ ಬಳಸ್ಕೊಳ್ಳೋ ಅವಕಾಶ ಇಲ್ಲದ್ರೆ ಅನಿವಾರ್ಯ ಪೇಟೆಯವರಿಗೆ ಮಾಡಬೇಕು ಅಂತ ಹೇಳಿದ್ರೆ ಹಲ್ಲಿನ ಪುಡಿ ತಯಾರು ಮಾಡಲಿಕ್ಕೆ ಆಗುತ್ತೆ. ತಯಾರು ಮಾಡುವ ಮಾಹಿತಿ ನಮ್ಮ ಹತ್ರ ಇದೆ, ಸಿಗ್ತದೆ, ಎಲ್ಲೂ ಸಿಗ್ತದೆ. ಅದನ್ನು ಮನೆಯಲ್ಲೇ ಸರಿ ನೈಸ್ ಆಗಿ ಪೌಡರ್ ಮಾಡಿಕೊಂಡು, ಯಾಕಂದ್ರೆ ದರ್ಗು ನಿಮಗೆ ಇದ್ರಲ್ಲಿ ತಿಕ್ಕದು ಉಪ್ಪಲ್ಲಿ ತಿಕ್ಕದು ಬಹುಶಃ ನಿಮ್ಮ ಮೊಸರನ್ನು ಡ್ಯಾಮೇಜ್ ಮಾಡ್ತಾರೆ, ಬಹಳ ತುಂಬ ನೈಸ್ ಆಗಿರಬೇಕು. ಅದನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ನಾನೊಂದು ಸಣ್ಣ ಪುಸ್ತಕ ಬರೆದೇನೆ, ನಮಗೆ ನಮ್ಮ ಆರೋಗ್ಯಕ್ಕೆ ನಮ್ಮೂರ ವನಸ್ಪತಿಗಳು ಅಂತ ಒಂದು ಪುಸ್ತಕ ಇದೆ, 64 ಪೇಜಿದು, 20 ರೂಪಾಯಿ ಕ್ರಯ ಅದಕ್ಕೆ, ಪ್ರಿಂಟಿಂಗ್ ಕಾಸ್ಟು. ಬಹುಶಃ ಮುಂದೆ ಎಲ್ಲ ಸಿಕ್ಕರೆ ತಗೊಳ್ಬೋದು, ಬಹುಶಃ ಕೆಲವೆಲ್ಲ ಇಂಥದ್ದು ಕಷಾಯ ಪುಡಿ ಇದು ಮಾಡೋಲ್ಲ, ಮಾಹಿತಿ ಅದರಲ್ಲಿದೆ. ಸೊ ನಮಗೆ ಮಾಹಿತಿಗಳಿದ್ದಾವೆ, ಏನು ನಾನೇನು ಸೃಷ್ಟಿ ಮಾಡಿದ್ದಲ್ಲ, ಇದೆಲ್ಲ ನಮ್ಮ ಹತ್ರ ಇದಾವೆ, ಒಟ್ಟು ಮಾಡಿ ಕೊಟ್ಟದಷ್ಟೇ. ಆಮೇಲೆ ಬಹುಶಃ ಈ ಸೌಂದರ್ಯವರ್ಧಕದ ಬಗ್ಗೆ, ಸೌಂದರ್ಯವರ್ಧಕಗಳು ಬಹುಶಃ ನಮಗೆ ಅಗತ್ಯ ಇಲ್ಲ. ನಾವು ತಿನ್ನೋ ಆಹಾರದಲ್ಲಿ ನಮಗೆ ಮುಖದ ಕಾಂತಿ ಬರಬೇಕಂತಿದ್ರೆ ಆಂತರಿಕ ಸೌಂದರ್ಯ ಇದ್ರೆ ಬಾಹ್ಯ ಸೌಂದರ್ಯ. ಎಕ್ಸಾಕ್ಟ್ಲಿ, ನಮಗೆ ಸೌಂದರ್ಯ ನಾವು ಯಾಕೆ ಮುಖ ಎಲ್ಲ ಚೆಂದ ಮಾಡ್ಕೊಳ್ತೀವಿ, ಬಣ್ಣ ಬಣ್ಣ ಹಾಕೊಂಡು ಹೋಗಂದ್ರೆ ಇನ್ನೊಬ್ಬರು ನಮ್ಮನ್ನು ಗುರುತಿಸಬೇಕು, ನಮ್ಮನ್ನು ಹೊಗಳಬೇಕು ಅಂತ. ಓ ಏನು ಚೆಂದ ಅಂತ. ಇದು ಅಷ್ಟೇ ಸೀಮಿತ, ಅದು ಸ್ಕಿನ್ ಡೀಪ್ ಅಂತ ಹೇಳ್ತಾರೆ, ಬ್ಯೂಟಿ ಸ್ಕಿನ್ ಡೀಪ್ ಅಂತ. ನಿಮಗೆ ಹೊಟ್ಟೆಗೆ ನೀವು ಸರಿಯಾದ ಆಹಾರ ತಗೊಳ್ದಿದ್ರೆ, ಪೌಷ್ಟಿಕ ಆಹಾರ ತಗೊಳ್ದಿದ್ರೆ, ಪ್ರೋಟೀನ್ ಇರುವ ಆಹಾರ ತಗೊಳ್ದಿದ್ರೆ ನಿಮಗೆ ಸೌಂದರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಕ್ಷಣಿಕ ಅಷ್ಟೇ. ಸೊ ಇದಕ್ಕೆ ನಿಮಗೆ ಲೋಳೆ ಸರ ಅಂತ ನಮ್ಮ ಹತ್ರ ಕುಮಾರಿ ಅಂತ ಹೇಳ್ತೀವಿ, ಕುಮಾರಿ ಬಳಸಿದ್ರೆ ಯಾವಾಗಲೂ ಕುಮಾರಿ ಹಾಗೆ ಕಾಣ್ತೀರಂತ, ಅಂದರೆ ಚರ್ಮ ಕಾಂತಿ ಎಷ್ಟು ಚೆನ್ನಾಗಿರ್ತದೆ. ಇನ್ನು ದಾಸವಾಳ ಸೊಪ್ಪು ಬಳಸಿ, ಸೀಗೆಕಾಯಿ ಬಳಸಿ ಕೂದಲಿಗೆ ಸೀಗೆ, ಇನ್ನು ಶ್ಯಾಂಪು ಕೂಡ ಅಷ್ಟೇ, ದಾಸವಾಳ ಸೊಪ್ಪಿನ ಇದು ರಸ ತೆಗೆದು ತಲೆ ಹಾಕಿದರೆ ಬಹುಶಃ ಯಾವ ಶ್ಯಾಂಪು ಬೇಡ ನಮಗೆ, ಇನ್ನು ಸೀಗೆಕಾಯಿ ಅದನ್ನ ಬಳಸಿದ್ರೆ ಈ ಶಾಂಪು ಎಲ್ಲ ಅಗತ್ಯ ಇಲ್ಲ. ಇವೆಲ್ಲ ಕೃತಕ, ನಿಮಗೆ ಕೂದಲಿಗೆ ಕೂದಲಿನ ಬುಡವನ್ನು ಡ್ಯಾಮೇಜ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ನಮಗೆ ಪ್ರೋಟೀನ್ ಬೇಕು, ನಮಗೆ ಕಾಂತಿ ಬರ್ತದೆ. ಸೊ ಅದಕ್ಕೆ ಬೇರೆ ಬೇರೆ ಇದೆ. ಲೋಳೆ ಸರದ ಒಳಗಿನ ಜೆಲ್ಲನ್ನು ತೆಗೆದು ನೀವು ಹೊಟ್ಟೆ ತಗೋಬಹುದು. ಸೊ ತನ್ನಷ್ಟಕ್ಕೆ ನಿಮ್ಮ ದೇಹದಲ್ಲಿ ಚರ್ಮದ ಕಾಂತಿ. ವೃದ್ಧಾಪ್ಯದ ಸಮಸ್ಯೆಗೆ ಉತ್ತರ, ನಮಗೆ ವೃದ್ಧಾಪ್ಯ ಹ್ಯಾಕ್ ಕಾಣ್ತಾ ಅಂತ ಹೇಳಿದ್ರೆ ಮೈಯೆಲ್ಲ ನೇರಿ ಕಟ್ಟಿದ ಕೂಡ ಒಂದು ವೃದ್ಧರು ಅಂತ ಅನ್ಸಿಬಿಡುತ್ತೆ ನಮಗೆ. ಇದು ನಿಮಗೆ ವೃದ್ಧಾಪ್ಯ ಆಗದ ಹಾಗೆ, ಅಂದರೆ ಚರ್ಮ ನೇರಿ ಕಟ್ಟುವುದಿಲ್ಲ. ಇನ್ನೊಂದು ಮತ್ತಿದೆ, ಶತಾವರಿ ಅಂತ, ಹಲವು ಮಕ್ಕಳು ತಾಯಿ ಬೀರು ಅಂತ ಹೇಳ್ತೀವಿ. ಇದು ನಿಮಗೆ ವೃದ್ಧಾಪ್ಯ ಅಂದರೆ ಚರ್ಮ ನೇರಿ ಕಟ್ಟದ ಹಾಗೆ ಮತ್ತು ತಾಯಿಯ ಹಾಲಿಗೆ ಸಮಾನ. ನಮಗೆ 3 ತಿಂಗಳು ಯಾವ ಆಹಾರವೂ ಬೇಕಾಗಿಲ್ಲ, ತಾಯಿಯ ಹಾಲಲ್ಲೇ ನಮಗೆ ಸಮಧಾತು 7 ನಮೂನಿಯ ಧಾತುಗಳು ನಮಗೆ ಇರ್ತವೆ, ಅದು ನಮಗೆ ಆರೋಗ್ಯಕ್ಕೆ. ಅದು ಧಾತುಲಿ ಹೆಚ್ಚು ಕಡಿಮೆ ಆದರೆ ನಮಗೆ ಅನಾರೋಗ್ಯ ಇರ್ತದೆ. ಸೊ ಇದರಲ್ಲಿ ಅಷ್ಟು ತಾಯಿಗೆ ಹಾಲಲ್ಲಿ ಎಷ್ಟು ಪೌಷ್ಟಿಕಾಂಶ ಅಷ್ಟು ಇದೆ. ಶತಾವರಿ ಗಡ್ಡೆ ಒಂದೊಂದು ಇದ್ರ ಬುಡದಲ್ಲಿ 100 ಗಡ್ಡೆ ಇರ್ತದೆ ಸಪುರ, ಅದನ್ನು ಬಹುಶಃ ನಾವು ಬಳಸಬೇಕು ನಮ್ಮ ಆಹಾರದಲ್ಲಿ. ದನಕ್ಕೆ ಹಾಕಿದರೆ ದನಿಗೆ ಹಾಲು ಜಾಸ್ತಿ ಆಗ್ತದೆ. ಸೊ ಅಷ್ಟು ಇದು ನಮ್ಮ ಪ್ರಕೃತಿ ಅದ್ಭುತ. ಆಮೇಲೆ ಈಗ ಈ ಸಾತ್ವಿಕ ಆಹಾರ ಎನ್ನುವಂತಹದ್ದು ನಮ್ಮ ಮಾನಸಿಕ ಸ್ಥಿಮಿತವನ್ನು ಕೂಡ ಕಾಪಾಡುತ್ತದೆ ಎನ್ನುವಂಥ ಒಂದು ಮಾತು, ಖಂಡಿತ ಇದರ ಬಗ್ಗೆ ಹೇಳಿ. ಇಲ್ಲ, ನಮಗೆ ಸಸ್ಯಾಹಾರ ನಮ್ಮ ಜೀರ್ಣಾಂಗಕ್ಕೆ ಹೊಂದುವಂಥದ್ದು. ನಾವು ಸಸ್ಯಾಹಾರಿ ಪ್ರಾಣಿ, ನಮಗೆ ಈಗ ನಾವು ಮಾಂಸಾಹಾರಿ ಪ್ರಸಾರ ಅಂದ್ರೆ ಮಾಡ್ಕೊಂಡು ನಾವು ಮಾಂಸಾಹಾರವನ್ನು ಒತ್ತಾಯಪೂರ್ವಕವಾಗಿ ಹೊಟ್ಟೆ ಹಾಕ್ತಾ ಇದ್ದೀವಿ, ಅಗತ್ಯ ಇಲ್ಲ. ಆ್ಯಕ್ಚುಲಿ ನಿಮಗೆ ಮಾಂಸಾಹಾರದಲ್ಲಿ ಸಿಗುವ ಎಲ್ಲ ಪೌಷ್ಟಿಕ ನಮಗೆ ಸಸ್ಯಾಹಾರದಲ್ಲಿ ಉಂಟು. ಅದನ್ನು ಆ ಪ್ರಮಾಣಕ್ಕೆ ಸರಿಯಾಗಿ ನಾವು ಬಳಸ್ಕೊಂಡ್ರೆ ಬಹುಶಃ ನಮ್ಮ ಆರೋಗ್ಯಕ್ಕೆ ಯಾವುದು ಬೇರೆ ಬೇಕಾಗಿಲ್ಲ. ಆಹಾರದಲ್ಲಿ ಆರೋಗ್ಯ ಅಂತ ನಮಗೆ ಒಂದು ಪ್ರಜ್ಞೆ ಬಂದರೆ ನಾವು ಇದೆಲ್ಲ ಹೋಗ್ತೀವಿ. ನಮಗೆ ಪ್ರೋಟೀನ್ ಬೇಕು. ನಾವು ಸಾಮಾನ್ಯವಾಗಿ ಮಾಂಸಾಹಾರದಲ್ಲಿ ಮೀನಿನಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಅಂತ ಲೆಕ್ಕ. 18% ಪ್ರೋಟೀನ್ ಅಂತ ಹೇಳಿದ್ದಾರೆ. ನೀರೆ ಎಲ್ಲಾ ಇದ್ರ ಪ್ರಾಣಿಗಳ ಶರೀರದಲ್ಲಿ ಕೂಡ 72% ನೀರೆ. ನಾವೇನು ಬಹಳ ತಿಂದ ಕೂಡಲೇ ಬಹಳ ಪೌಷ್ಟಿಕ ನಮಗೆ ಸಿಗುವುದಿಲ್ಲ. ಈ ಫಿಶ್ ಅಲ್ಲಿ 18% ಪೌಷ್ಟಿಕಾಂಶ ಇದೆ. ಅದೇ ನೀವು ಮೊಳಕೆ ಬರಿಸಿದ ಕಾಳು, ಬಹಳ ಸಿಂಪಲ್, ದಿನಕ್ಕೆ ಒಂದು ಸ್ವಲ್ಪ ಆದ್ರೆ ನೀವು ಮೊಳಕೆ ಬರೆಸಿದ ಕಾಳು ತಿನ್ಬೇಕು, ಬೇರೆ ಬೇರೆ ರೀತಿಯ ಕಾಳುಗಳನ್ನು. ಮೊಳಕೆ ಬರೆಸಿದ ಕಾಳಲ್ಲಿ 32% ಪ್ರೋಟೀನ್ ಇದೆ. ಸೊ ನಮಗೆ ಇದರಲ್ಲೇ ಗೊತ್ತಾಗ್ತದೆ ಯಾವ್ದು ನಮಗೆ ಬೇಕಂತ. ಸೊ ಸಸ್ಯಾಹಾರ ಜೀರ್ಣಾಂಗ ಇರೋರಿಗೆ ಸಸ್ಯಾಹಾರ ಸೂಕ್ತ. ಉಳಿದ ಆಹಾರ ಹಾಕಿದ್ರೆ ಒತ್ತಾಯ ಪೂರ್ವಕ ಹಾಕ್ತೀರಿ ಜೀರ್ಣ ಆಗ್ಬೋದು ಆಗುದಿಲ್ಲ ಅಂತಿಲ್ಲ, ಅದರೊಟ್ಟಿಗೆ ಬೇರೆ ಬೇರೆ ರೀತಿಯ ಏರುಪೇರುಗಳು ಆರೋಗ್ಯದಲ್ಲಿ ಆಗಲಿಕ್ಕೆ ಕಾರಣ ಆಗ್ಬೋದು ಆಗ್ತದೆ. ಆಮೇಲೆ ಈಗ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸುಖವಾದಂತಹ ಒಂದು ನಿದ್ದೆ ಇಷ್ಟರ ಮಟ್ಟಿಗೆ ಪ್ರಾಮುಖ್ಯ ಅಂತ. ಓಕೆ, ನಮಗೆ ನಮ್ಮಲ್ಲಿ ಒಂದು ಗಾದೆ ಇದೆ, ಬಹಳ ಚೆನ್ನಾಗಿ ಖುಷಿ ಆಗ್ತದೆ, ನನಗೆ ಹೇಳ್ತೀನಿ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇದ್ರ, ಬಿದ್ದ ಕೂಡಲೇ ನಿದ್ದೆ, ಎದ್ದ ಕೂಡಲೇ ಲದ್ದಿ. ಹೌದು, ಇದು ನಮ್ಮ ಕಾರ್ಯಕ್ರಮ ಇದ್ರೆ ಬಹುಶಃ ನಾವು ಆರೋಗ್ಯ ನಾವೆಲ್ಲ ಆರೋಗ್ಯವನ್ನು ಹೇಗೆ ಹಿಂದಿನ ಪಂಡಿತರೆಲ್ಲ ಏನು ಬಹಳ ಯಂತ್ರಗಳು ತಂತ್ರಗಳು ಅಂತದಿರಲಿಲ್ಲ. ಅವರು ಹೋದ ಕೂಡಲೇ ಆ ಡಾಕ್ಟರ್ ಆ ವೈದ್ಯರು ಕೇಳ್ತಿರೋದು ಫಸ್ಟ್ ಕೇಳಿದ ನಿಮಗೆ ಹಸಿವೆ ಆಗುತ್ತೆ ಅಂತ, ನೆಕ್ಸ್ಟ್ ಕ್ವಶನ್ ನಿದ್ದೆ ಹೇಗಾಗ್ತದೆ ಅಂತ, ನೆಕ್ಸ್ಟ್ ಅದರ ಕ್ವಶನ್ ವಿಸರ್ಜನೆ ಹೇಗಾಗುತ್ತೆ ಅಂತ. ಇದು ಮೂರಲ್ಲಿ ನಮಗೆ ಆರೋಗ್ಯ ಇದಾಯಿತು. ಸೊ ನಮಗೆ ನಿದ್ದೆ ಬರಬೇಕು, ಮಲಗಿದ ಕೂಡಲೇ ಅದು ನೀವು ಶರೀರ ಶ್ರಮ ಮಾಡಿದರೆ ಮಾತ್ರ ಬರ್ತದೆ. ಶರೀರ ಶ್ರಮ ಮಾಡಿ ಮಲಗುವ ಹೊತ್ತಿನಲ್ಲಿ ನೀವು ಏನು ಚಿಂತೆ ಇಟ್ಕೊಬಾರ್ದು. ನಾವೆಲ್ಲ ಈಗ ಬೇರೆ ಬೇರೆ ಚಿಂತೆಗಳನ್ನು ಹೊತ್ಕೊಂಡೇ ಮಲ್ತಿರ್ತೀವಿ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೊಳಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಬೇರೆ ಎಚ್ಚರಿಕೆ ಆಗ್ತದೆ ನಾಳೆ ಏನೇನು ಆಗಬೇಕು ಇದೆಲ್ಲ ನಮ್ಮ ತಾಪತ್ರ ಇಟ್ಕೊಂಡು ನಾವು ಮಲ್ತೀವಿ. ಹಾಗೆ ಮಾಡಿ ಬಿದ್ದ ಕೂಡಲೇ ಅಂದರೆ ನಮಗೆ 10 ಗಂಟೆಗೆ ನಾವು ಮಲ್ತೀವಿ ಅಂತಿದ್ರೆ 5 ಗಂಟೆವರೆಗೆ ನಮಗೆ ಎಚ್ಚರಿಕೆ ಆಗಬಾರ್ದು. ಬ್ರಾಹ್ಮಿ ಮುಹೂರ್ತ ಹೇಳಬೇಕು, 4:30 to 6 ಈ ಟೈಮಲ್ಲಿ ಎದ್ದರೆ ನೀವು ಇಡೀ ದಿನ ಫ್ರೆಶ್ ಆಗಿರ್ತೀರಿ. ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇದು ನಿಮಗೆ ಆರೋಗ್ಯದ ಲಕ್ಷಣ. ಮತ್ತೆ ಎದ್ದ ಕೂಡಲೇ ಲದ್ದಿ ಅಂತ, ನಮಗೆ ಪಾಯಕಾನ ಕಾರ್ಯಕ್ರಮ ಫಸ್ಟ್ ಅದಿರಬೇಕು. 2-3 ನಿಮಿಷದಿಂದ ಜಾಸ್ತಿ ಕೂತ್ಕೋಬಾರ್ದು. ನಾವೀಗ ಕೆಲಸ ಎಲ್ಲ ಬಹಳ ಕಷ್ಟ ಆಗ್ತದೆ, ಅದು ಬಹಳ ಹೊತ್ತು ತಗೊಳ್ತದೆ, ಕೆಲವರಿಗೆ ಪೇಪರ್ ಓದಬೇಕಾಗುತ್ತೆ, ಇನ್ನೇನೋ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ. ಇದು ಏನು ಮಾಡಿ ನಿಮಗೆ ಸರಿಯಾಗಿ ಈ ಸಸ್ಯಾಹಾರವನ್ನು ತಿನ್ಕೊಂಡು ಆಮೇಲೆ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಂಡ್ರೆ ಬಹುಶಃ ಇದು ನಮಗೆ ಆರೋಗ್ಯಕ್ಕೆ ಬಹಳ ಅನುಕೂಲ. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಆಹಾರದಿಂದ ಆರೋಗ್ಯ ಈ ಕುರಿತು ಆರೂರು ಮಂಜುನಾಥ ರಾವ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ. ಕಿರುಧಾನ್ಯಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ರೂ ಕೂಡ ಗುಣದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದ್ದು ಜೀರ್ಣಶಕ್ತಿಯಲ್ಲಿ ಇವು ನೆರವಾಗ್ತವೆ. ಅಕ್ಕಿ ಹಾಗೂ ಗೋಧಿನಲ್ಲಿ ನಾರಿನ ಅಂಶ ಬಹಳಷ್ಟು ಕಡಿಮೆ ಇರ್ತದೆ. ಅಕ್ಕಿಯಲ್ಲಿ 0.2% ಗೋಧಿಯಲ್ಲಿ 1.2 ಗ್ರಾಂನಷ್ಟು ಇರ್ತದೆ. ಪ್ರತಿ 100 ಗ್ರಾಂ ಧಾನ್ಯಗಳಲ್ಲಿ ಈ ಪ್ರಮಾಣ ಇರ್ತದೆ. ಸಿರಿಧಾನ್ಯಗಳಲ್ಲಿ 8-12.5 ಗ್ರಾಂನವರೆಗೂ ನಾರಿನ ಅಂಶ ಇರ್ತದೆ. ನಾರಿನ ಅಂಶ ಹೆಚ್ಚಿದಷ್ಟು ಗ್ಲೂಕೋಸ್ ರಕ್ತಕ್ಕೆ ನಿಧಾನವಾಗಿ ಸಮತೋಲನದಿಂದ ಸೇರ್ತದೆ. ಈ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಸಂಧಿವಾತ, ಹೃದಯಾಘಾತ ಇಂತಹ ರೋಗಗಳು ಸಿರಿಧಾನ್ಯಗಳ ಸತತ ಬಳಕೆಯಿಂದ ಕಡಿಮೆಯಾಗ್ತಾ ಇರುವಂತಹದ್ದು ಸಂಶೋಧನೆಯಿಂದ ಕಂಡುಬಂದಿದೆ. ಇದರ ಜೊತೆಗೆ ಅಕ್ಕಿ, ಗೋಧಿ ಇಂತಹ ಬೆಳೆಗಳನ್ನು ಬೆಳೆಯುವುದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತದೆ. 1 ಕಿಲೋದಷ್ಟು ಅಕ್ಕಿಯನ್ನು ಬೆಳೆಯುವುದಕ್ಕೆ ಸುಮಾರು 8,000 ಲೀಟರ್ನಷ್ಟು ನೀರು, 1 ಕಿಲೋ ಗೋಧಿಯನ್ನು ಬೆಳೆಯುವುದಕ್ಕೆ 9,000 ಲೀಟರ್ನಷ್ಟು ನೀರು ಬೇಕಾದರೆ ಸಿರಿಧಾನ್ಯಗಳನ್ನು ಅತ್ಯಂತ ಕಡಿಮೆ ನೀರನ್ನು ಬಳಸಿಕೊಂಡು ಕೃಷಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. 1 ಕಿಲೋದಷ್ಟು ಸಿರಿಧಾನ್ಯಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಸುಮಾರು 300 ಲೀಟರ್ ನೀರು ಸಾಕಾಗ್ತದೆ. ಸಿರಿಧಾನ್ಯಗಳಲ್ಲಿರುವಂತಹ ವಿಶೇಷಗಳು ಈ ರೀತಿಯಾಗಿವೆ. ಅರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು ಇವು ಪ್ರಮುಖವಾದಂತಹ ಸಿರಿಧಾನ್ಯಗಳು. ಅರ್ಕ ಎನ್ನುವಂತಹದ್ದು ಆದಿ ಬೀಜ ಎಂದು ಕರೆಯಲ್ಪಟ್ಟಿದೆ. ಈ ಧಾನ್ಯವು 1,000 ವರ್ಷಗಳಿಂದ ಹಿಮಾಲಯ ಬೆಟ್ಟಗಳ ಕಣಿವೆ ಮತ್ತು ಬಯಲು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಪುರಾತನ ಬೀಜವಾಗಿದೆ. ಕೋಡೋ ಎನ್ನುವುದು ಬೆಟ್ಟದ ಜನಾಂಗದವರು ಇದನ್ನು ಕರೆಯುವಂತಹ ಹೆಸರು. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಕೋಡೋ ಮಿಲೆಟ್ ಎಂದು ಕೂಡ ಗುರುತಿಸುತ್ತಾರೆ. ನಸುಗೆಂಬು ಬಣ್ಣದಿಂದ ಕೂಡಿರುವಂತಹ ಈ ಧಾನ್ಯವು ದೇಹದಲ್ಲಿ ರಕ್ತ ಶುದ್ಧಿ ಕಾರ್ಯದಲ್ಲಿ ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಮಲೇರಿಯಾ, ಡೆಂಗ್ಯೂ, ವಿಷಮಶೀತ ಜ್ವರ ಇಂತಹ ಮಾರಣಾಂತಿಕ ರೋಗಗಳ ತಪಾಸಣೆಯಲ್ಲಿ ಸೂಕ್ತವಾದಂತಹ ಆಹಾರ ಇದು. ಮೂಳೆ ಮಜ್ಜೆಯ ರಕ್ತವನ್ನು ಉತ್ಪಾದನೆ ಮಾಡುವ ಜಾಗದಲ್ಲಿ ನಿರ್ಮಲಗೊಳಿಸುವಂತಹ ಆರೋಗ್ಯ ಧಾನ್ಯ ಅಂತ ಹೇಳಬಹುದು. ನವಣೆ ಎನ್ನುವಂತಹದ್ದು ಇಟಲಿ ದೇಶದ ಆಲ್ಪ್ಸ್ ಬೆಟ್ಟಗಳ ಬಯಲು ಸೀಮೆಯಲ್ಲಿ ಬೆಳೆಯುವಂತಹದ್ದು.

ಪರಿಮಳ ಸೂಸೆ ರುಚಿಯ ಬಾಹೂರಣ ಕಡಬು ಪರಾಕೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಕೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಕೆ ಅಮೃತ ನವನುನ್ನ ಆನಂದ ಭರಿತ ಅಮೃತ ನವನುನ್ನ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುನ್ನ ಆನಂದ ಭರಿತ ಅಮೃತ ನವನುನ್ನ